ಅದರಿಂದ ಬ್ಯಾಗ್ಗಳು ಮಾಡ್ತಾ ಇದ್ದಾರೆ, ಅದರಿಂದ ತುಂಬಾ ಪದಾರ್ಥಗಳನ್ನ ಅದಕ್ಕೆ ಮೌಲ್ಯವರ್ಧನೆಯಾಗಿ ಕನ್ವರ್ಟ್ ಮಾಡಿದ್ದಾರೆ. ಕೃಷಿ ವಿಜ್ಞಾನ ಕೇಂದ್ರದವರು ಈ ತರ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡಿದಾಗ ರೈತರುಗಳು ಅದನ್ನ ಕಟ್ ಮಾಡಿ ಹೊಲಗಳಿಗೆ ಹಾಕೋದ್ರ ಬದಲು ಎಲ್ಲಿ ಬಳಕೆ ಮಾಡಬಹುದು, ಎಲ್ಲಿ ಬಳಕೆ ಮಾಡಬಹುದು, ಅದನ್ನ ಬಳಕೆ ಮಾಡಿದ್ಮೇಲೆ ಮತ್ತೆ ಅದನ್ನ ಗೊಬ್ಬರ ಮಾಡಬಹುದು, ಅದು ಬೇರೆ ಪ್ರಶ್ನೆ. ಕಟ್ಟಕಡೆಯದಾಗಿ ನಾವು ಅದನ್ನ ಮಾಡಬಹುದು, ಅದಕ್ಕಿಂತ ಮೊದಲು ಎಲ್ಲೆಲ್ಲಿ ಬಳಕೆ ಮಾಡಬಹುದು ಅನ್ನೋದ್ರ ಬಗ್ಗೆ ಹೆಚ್ಚು ಜಾಗೃತಿಯನ್ನ ಮೂಡಿಸಬೇಕು. ಹೌದು, ಮೂಡಿಸ್ಬೇಕಾಗತ್ತೆ. ಗೊಬ್ಬರ ಮಾಡಿ ಹಾಕೋದಕ್ಕಿಂತ ಈ ನಾನು ಏನ್ ಈ ಪದಾರ್ಥಗಳು ಹೇಳಿದೆ ಇದರಿಂದ ಬರೋ ವೇಸ್ಟೇಜ್ ಇಂದನು ಗೊಬ್ಬರ ಆಗುತ್ತೆ. ಇಲ್ಲಿ ಮೌಲ್ಯವರ್ಧನೆ ಆಯ್ತು, ಗೊಬ್ಬರ ಆಯ್ತು, ಮತ್ತೆ ರೈತರಿಗೆ ಕೈ ತುಂಬಾ ದುಡ್ಡು ಸಿಕ್ತು. ಇದಕ್ಕೆ ತುಂಬಾ ಏನು ಹೈಯರ್ ಮಿಷಿನರೀಸ್ ಏನ್ ಬೇಕಾಗಿಲ್ಲ. ಈಗ ಕ್ಲಸ್ಟರ್ಸ್ ಅಂತ ಮಾಡ್ತಾ ಇದ್ದಾರೆ, ಎಲ್ಲಾ ಡಿಸ್ಟಿಕ್ಗಳಲ್ಲೂ ಎಲ್ಲಾ ತಾಲೂಕ್ಗಳಲ್ಲೂ ಕ್ಲಸ್ಟರ್ಸ್ ಮಾಡ್ತಾ ಇದ್ದಾರೆ. ಈಗ ನಾನು ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಬಂದಾಗ ನನ್ಗೆ ಇನ್ವೆಸ್ಟ್ಮೆಂಟ್ಗೆ ದುಡ್ಡಿರಲ್ಲ, ಆಗೇನ್ ಮಾಡ್ತಾರೆ ಒಂದು ಸಂಘ ಸಂಸ್ಥೆಗಳು ಇವ್ರಗಳಿಗೆಲ್ಲ ಸೇರ್ಕೊಂಡು ಕ್ಲಸ್ಟರ್ಸ್ಗಳು ಮಾಡ್ತಾ ಇದಾರೆ. ಕ್ಲಸ್ಟರ್ಸ್ ಅಲ್ಲಿ ಮಿಷಿನರೀಸ್ಗಳು ಸಿಕ್ಕುತ್ತೆ, ನೀವು ಬೆಳೆದಿರೋ ಪದಾರ್ಥಗಳನ್ನ ತಗೊಂಡೋಗಲ್ಲಿ ಮೌಲ್ಯವರ್ಧನೆಗಳು ಮಾಡ್ಕೋಬಹುದು. ಅತಿ ಹೆಚ್ಚು ಮೌಲ್ಯವರ್ಧನೆಗಳಿಗೆ ಯಾವ್ದು ಇರುತ್ತೆ, ಈಗ ಹಾಸನಲ್ಲಿ ತೆಂಗಿಗೆ ಹೆಚ್ಚು ಪ್ರಾಧಾನ್ಯತೆ ಇದೆ. ನೀವ್ ಹೇಳಿದ ಹಾಗೆ ಕಾರ್ಯಕ್ರಮದಲ್ಲಿ ಸೇರಿಸಲಾಗಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಇದೆ. ಸೇಮ್ ಟೈಮ್ ನಮ್ ಜನಗಳು ಇಲ್ಲಿ ಆಲೂಗೆಡ್ಡೆನೂ ಬೆಳೀತಾ ಇದಾರೆ, ಆಲೂಗೆಡ್ಡೆಯಿಂದನೂ ಅದೇ ತರ ಮೌಲ್ಯವರ್ಧನೆಗಳು ಮಾಡಬಹುದು. ಈಗ ಎಕ್ಸಾಂಪಲ್ ನಾವು ಅದರಿಂದ ಚಿಪ್ಸ್ ಮಾಡ್ತೀವಿ, ಅದರಿಂದ ಡ್ರೈ ಚಿಪ್ಸ್ ಮಾಡ್ತೀವಿ. ಈಗ ನಾವು ಇನ್ನೊಂದು ಪ್ರಾಜೆಕ್ಟ್ ಮೇಲೆ ವರ್ಕ್ಔಟ್ ಮಾಡ್ತಾ ಇದೀವಿ, ಅದರದ್ದು ಪೊಟ್ಯಾಟೊ ಸ್ಟಾರ್ಚ್ ಮಾಡ್ಲಿಕ್ಕೆ. ಅದು ಕೂಡ ಎರಡ್ ತರ ಸ್ಟಾರ್ಚ್ ಬರುತ್ತೆ, ಒಂದು ಫುಡ್ ಇಂಡಸ್ಟ್ರಿಗೆ, ಇನ್ನೊಂದು ರೆಗ್ಯುಲರ್ ಇಂಡಸ್ಟ್ರಿಗಳಿಗೆ ಯೂಸ್ ಮಾಡ್ತಾರೆ. ಪೊಟ್ಯಾಟೊ ಸ್ಟಾರ್ಚ್ ಅದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ, ಅಗೈನ್ ಸೂಪ್ ಪೌಡರ್, ಫೈವ್ ಸ್ಟಾರ್ಸ್ ಹೋಟೆಲ್ಸ್, ಮತ್ತೆ ಪಾಸ್ತಾ ಅಂತ ಏನ್ ತಿಂತೀವಿ ಆ ಪಾಸ್ತಾ ಮಾಡ್ಲಿಕ್ಕೆ, ನೂಡಲ್ಸ್ ಗಳು ಮಾಡ್ಲಿಕ್ಕೆ ಈ ತರ ಪದಾರ್ಥಗಳನ್ನ ಉಪಯೋಗಿಸ್ತೀವಿ. ಅಗೈನ್ ನಮ್ಗೆ ಆ ಪೊಟ್ಯಾಟೊ ಸ್ಟಾರ್ಚ್ ಬೆಲೆ ಬಂದು ನಿಮ್ಗೆ 500-600 ರುಪೀಸ್ ಪರ್ ಕೆಜಿ ಇದೆ. ಅಂದ್ರೆ ಇಲ್ಲಿ ನಾವು ಬೆಳೆಯೋ ಪದಾರ್ಥಗಳು ಎಲ್ಲೋ ಗುಜರಾತ್ಗೋ ಅಹಮದಾಬಾದೋ ಎಲ್ಲೋ ಹೋಗಿ ಮೌಲ್ಯವರ್ಧನೆ ಆಗಿ ಮತ್ತೆ ಈ ಕಡೆ ವಾಪಸ್ ಬರ್ತಾ ಇದೆ. ನಾವ್ಯಾಕೆ ಮಾಡ್ತಾ ಇಲ್ಲ, ನಾವೇ ಬೆಳೆದದನ್ನ ಅತ್ಯಂತ ಕಡಿಮೆ ಬೆಲೆಗೆ ನಾವು ಮಾರಾಟ ಮಾಡ್ತೀವಿ, ಅತ್ಯಂತ ಕಡಿಮೆ ಬೆಲೆಗೆ ಅವರು ಕೊಂಡ್ಕೊಳ್ತಾರೆ, ಅದನ್ನ ತಗೊಂಡೋಗಿ ಮೌಲ್ಯವರ್ಧನೆ ಮಾಡಿ ಅತ್ಯಂತ ಹೆಚ್ಚು ಬೆಲೆಗೆ ತಂದು ಇಲ್ಲೇ ಮಾರಾಟವನ್ನ ಮಾಡ್ತಕ್ಕಂಥದ್ದು. ಅದ್ರ ಬದಲಿಗೆ ನಾವೇನ್ ಬೆಳೆದಿರ್ತೀವೋ ಅದರಲ್ಲಿ ಪೂರ್ಣ ಪ್ರಮಾಣ ಅಲ್ದಿದ್ರು ಕೂಡ ಒಂದಷ್ಟು ಕಡಿಮೆ ಪ್ರಮಾಣದಲ್ಲಿ ನಮ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಮಾಣದಲ್ಲಿ ಮೌಲ್ಯವರ್ಧನೆಯನ್ನ ಮಾಡಬೇಕು. ನಾವು ಬಳಸ್ಬೇಕು, ಯಾರು ಬಳಸ್ತಾರೋ ಅಂತವ್ರಿಗೆ ಕೊಡಬೇಕು. ನಮ್ಮ ಸ್ನೇಹಿತರಿರ್ಬೋದು, ಬಂಧು ಮಿತ್ರರು ಇರ್ಬೋದು, ಅವ್ರಿಗೆಲ್ಲರಿಗೂ ಕೂಡ ಕೊಡಬಹುದು. ಹೆಚ್ಚಾದದ್ದನ್ನ ಒಂದಷ್ಟು ಮಾರಾಟವನ್ನು ಕೂಡ ಮಾಡಬಹುದು. ಒಂದು ಸಾರಿ ನಾವು ಮೌಲ್ಯವರ್ಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡುದು ಅಂತ ಹೇಳಿದ್ರೆ ಅಲ್ಲ ಸಾಕಷ್ಟು ಆಲೋಚನೆಗಳು ಬರುತ್ತೆ, ಇನ್ನೂ ಏನೇನು ಮಾಡಬಹುದು ಅನ್ನುವಂತಹ ಕೆಲವು ಹಿಂಟ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸ್ತಾ ಹೋಗಬಹುದು ಅನ್ನುವಂಥದ್ದು. ಬಹಳ ಮುಖ್ಯವಾಗಿ ಈ ಟೊಮೊಟೊ ಬಹಳ ರೈತರಿಗೆ ಕೈ ಕೊಡ್ತಕ್ಕಂತ ಒಂದು ಪದಾರ್ಥ ಇದು. ಯಾಕೆ ಅಂತ ಅಂದ್ರೆ ಯಾವಾಗ್ಲೂ ಕೂಡ ನಾವು ಟೊಮೊಟೊ ಬೆಲೆ ಕಡಿಮೆ ಅನ್ನುವಂಥದ್ದನ್ನ ಹೆಚ್ಚು ಓದ್ತಾ ಇರ್ತೀವಿ, ಜಾಸ್ತಿ ಆಯ್ತು ಅನ್ನೋದಕ್ಕಿಂತಲೂ ಕೂಡ. ಟೊಮೊಟೊನಲ್ಲೂ ಕೂಡ ಸಾಕಷ್ಟು ಮೌಲ್ಯವರ್ಧಿತ ಪದಾರ್ಥಗಳನ್ನ ನೀವು ಮಾಡ್ತಾ ಇದ್ದೀರಿ. ಬಹಳ ಮುಖ್ಯವಾಗಿ ಟೊಮೊಟೊದಲ್ಲೂ ಕೂಡ ನೀವು ಪೌಡರ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು, ಹೇಗೆ ಮಾಡುವಂಥದ್ದು, ಎಲ್ಲೆಲ್ಲಿ ಅದನ್ನ ಬಳಕೆಯನ್ನ ಮಾಡುವಂಥದ್ದು? ನೀವು ಹೇಳ್ದಂಗೆ ನಮ್ದು ಫ್ಯಾಕ್ಟ್ರಿ ಅಂತ ಏನ್ ಸ್ಟಾರ್ಟ್ ಮಾಡಿದ್ವಿ ನಾವು, ಅದಕ್ಕೆ ಅಕ್ಷಮಾಲ ಅಂತ ಹೆಸರಿಟ್ವಿ. ಕೆಳಗಡೆ ನಮ್ ಸ್ಲೋಗನ್ ಬಂದು ಆಹಾರದಿಂದ ಆರೋಗ್ಯ, ಹಳ್ಳಿ ಸೊಗಡಿನ ಆರೋಗ್ಯ ಅಂತ. ಆಹಾರ ಇದ್ರೇನೆ ಆರೋಗ್ಯ, ಹಳ್ಳಿ ಸೊಗಡಿದ್ರೇನೆ ಆಹಾರಕ್ಕೊಂದು ಅದ್ರದ್ದು ವ್ಯಾಲ್ಯೂ. ನೀವೀಗ ಟೊಮೊಟೊ ಅಂತ ಹೇಳಿದ್ರಿ, ಟೊಮೊಟೊ 1-2 ರೂಪಾಯಿ ರೇಟ್ ಬಿದ್ದೋಗುತ್ತೆ. ಅದು ತಂದು ರೈತರು ರೋಡಲ್ಲಿ ಸುರಿಯೋದ್ರ ಬದಲು ಅದನ್ನ ಕಟ್ ಮಾಡಿ ಅದನ್ನ ಒಣಗಿಸಿ ಅದನ್ನ ಪ್ರೊಸೆಸ್ ಮಾಡಿ ಅದ್ರದ್ದು ಪೌಡರ್ ಮಾಡಿ ರೋಡಲ್ಲಿ ಸುರಿಯೋದಕ್ಕಿಂತ ಅದ್ರದ್ದು ಮೌಲ್ಯವರ್ಧನೆ ಮಾಡಿ ಅದನ್ನ ಸೇಲ್ ಮಾಡಿದ್ರೆ ರೈತರು ಅದನ್ನ ಉಪಯೋಗ ಪಡಿಬಹುದು. ಅದನ್ನ ಎಲ್ಲೆಲ್ಲಿ ಉಪಯೋಗಿಸ್ತಾರಪ್ಪ ಅಂತಂದ್ರೆ, ಈ ಅಗೈನ್ ಮತ್ತೆ ಸೂಪ್ ಪೌಡರ್, ಮತ್ತೆ 5-star ಹೋಟೆಲ್ಸ್ಗಳು, ಮತ್ತೆ ನಾವು ಕೂಡ ಮನೆಯಲ್ಲಿ ಟೊಮೊಟೊ ರೇಟ್ ಜಾಸ್ತಿ ಆಗಿದ್ದಾಗ ಅದನ್ನ ಮನೆಯಲ್ಲಿ ಸಾಂಬಾರ್ಗೆ ರಸಂ ಪೌಡರ್ಗಳಿಗೆ ಅದನ್ನ ಯೂಸ್ ಮಾಡ್ಕೋಬಹುದು. ಟೊಮೊಟೊನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅದ್ರ ಬದಲು ಟೊಮೊಟೊ ಪೌಡರ್ಸ್ಗಳನ್ನ ಯೂಸ್ ಮಾಡ್ಬೋದು. ಮತ್ತೆ ನಾವು ಇಂಡಸ್ಟ್ರಿಯಲ್ ಅದನ್ನ ಅಗೈನ್ ಹಪ್ಪಳಕ್ಕೆ ಉಪಯೋಗಿಸ್ತೀವಿ, ಅದರಿಂದ ಪಿಕಲ್ಸ್ ಮಾಡ್ತೀವಿ. ಟೊಮೊಟೊ ತೊಕ್ ಮಾಡ್ತೀವಿ, 1 year ಇಡ್ಬೋದು ಅದನ್ನೆಲ್ಲ. ಅದನ್ನು ಕಡಿಮೆ ಇದ್ದಾಗ ತಗೊಂಡು ಅದನ್ನ ಸಾಲ್ಟ್ ವಾಟರ್ ಡಿಪ್ ಮಾಡಿಟ್ಟು ಅದಕ್ಕೆ ಬೆಲೆ ಬಂದಂತ ಟೈಮಲ್ಲಿ ಕೇಳ್ದಂತ ಟೈಮಲ್ಲಿ ಅದನ್ನ ನಾವು ಮೌಲ್ಯವರ್ಧನೆ ಮಾಡಿ ಜನಗಳಿಗೆ ಕೊಡ್ತೀವಿ. ಅದರಿಂದ ಕೆಚಪ್ ಮಾಡ್ಬೋದು, ಟೊಮೊಟೊ ಸೂಪ್ ಪೌಡರ್ಗಳಿಗೆ ಇದೆಲ್ಲ ಹೋಗುತ್ತೆ. ಈ ರೀತಿ ಟೊಮೊಟೊ ಮೌಲ್ಯವರ್ಧನೆಗಳನ್ನ ಮಾಡ್ತಾ ಹೋಗ್ಬೋದು ಸರ್. ಮತ್ತೆ ಟೊಮೊಟೊ ಹಪ್ಪಳ ಮಾಡ್ಬೋದು ನಾವು, ಅದಕ್ಕೆ ಹಪ್ಪಳಕ್ಕೆಲ್ಲ ಇದೇ ತರ ಪೌಡರ್ಗಳನ್ನ ನಾವು ಫ್ಯಾಕ್ಟ್ರಿಲೇ ಮಾಡಿ ಯೂಸ್ ಮಾಡ್ತೀವಿ. ಅದೇ ತರ ಹಸಿ ಮೆಣಸಿನ್ಕಾಯಿನೂ ಮಾಡ್ತೀವಿ, ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ತೀವಿ ನಮ್ಮ ಫ್ಯಾಕ್ಟ್ರಿಲಿ. ಎಲ್ಲ ಟ್ರೆಡಿಷನಲ್ ಮೆಥಡ್ಸ್, ದೊಡ್ಡ ದೊಡ್ಡ ಡ್ರಮ್ಗಳಲ್ಲಿ. ನೀವು ಮಜ್ಜಿಗೆ ಮೆಣಸಿನ್ಕಾಯಿ ಅಂದ್ರೆ ಹೊರಗಡೆ ನಿಮಗೆ ಬರೀ ಸಾಲ್ಟ್ ವಾಟರ್ ಡಿಪ್ ಮಾಡಿರ್ತಾರೆ, ಬಟ್ ನಾವು ಹಾಗಲ್ಲ. ಹಳ್ಳಿಗಳ ಕಡೆಯಿಂದ ಮಜ್ಜಿಗೆನ ಶೇಖರಿಸಿ ತಂದು ಅದರಲ್ಲಿ ಮೆಣಸಿನ್ಕಾಯಿನ ಡಿಪ್ ಮಾಡಿ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿಸ್ತಾ ಇದೀವಿ. ಹಸಿ ಮೆಣಸಿನ್ಕಾಯಿ ರೇಟ್ ಇಲ್ಲದೆ ಇರೋ ಟೈಮಲ್ಲಿ ಮತ್ತೆ ಅದನ್ನ ನಾವು ಅದನ್ನು ಬಾಯಿಲ್ ವಾಟರ್ ಅಲ್ಲಿ ಹಸಿ ಮೆಣಸಿನ್ಕಾಯಿನ ಡಿಪ್ ಮಾಡಿ ಅದನ್ನ ಸನ್ ಡ್ರೈ ಮಾಡಿ